National Horticulture Fair on the theme Innovative Horticulture for Self-Reliance. We know that IHR has been the seat of research, teaching and extension since 1967 and had been working on all aspects of horticulture research and development throughout the country. It has developed more than 316 cultivars, 144 technologies on different horticulture crops, between varieties, technologies, crop protection, engineering, then commercialization and other aspects too. We have more than 100 technology commercialized, 559 clients, generating wealth to the tune of 13,000 crores annual to the country's economy. This event, the idea was to create awareness among the farmers and other stakeholders coming through here in the campus, through the demonstration, through discussion, through workshops, through hands-on training, and also to provide them the inputs, planting material, seeds, then several of the accessories in the high-tech horticulture or the innovative what the farmers have done, our clients have done, that they can be witness to. ಮುಖ್ಯ ಅತಿಥಿಗಳಾಗಿದ್ದ ಭಾರತ ಸರ್ಕಾರದ ಕೃಷಿ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಸಂಸ್ಥೆಯ ದಕ್ಷಿಣ ವಲಯ ಪ್ರಧಾನ ವ್ಯವಸ್ಥಾಪಕರಾದ ಆರ್ ರವೀಂದ್ರ ಅವರು ಮಾತನಾಡಿ, ರೈತರು ಕೃಷಿ ತಂತ್ರಜ್ಞಾನ ಮೇಳಗಳ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಕರೆ ನೀಡಿ ಅಪಿಡಾ ಸಂಸ್ಥೆಯ ಕಾರ್ಯಚಟುವಟಿಕೆಯ ಬಗೆಗೆ ಪರಿಚಯ ಮಾಡಿಕೊಟ್ಟರು. ಎಲ್ಲಾ ಒಂದು ಟೆಕ್ನಾಲಜಿನೇ ನಾವಿಲ್ಲಿ ನೋಡಬಹುದು. ಸೈಂಟಿಸ್ಟ್ ಎಷ್ಟೆಷ್ಟು ಶ್ರಮ ವಹಿಸಿ ಅವರು ಪ್ರತಿಯೊಂದು ಫೀಲ್ಡ್ ಅಲ್ಲಿ ಏನೇನು ಒಂದು ಕೆಲಸ ಮಾಡಿದ್ದಾರೆ ಅನ್ನೋದು ತಿಳ್ಕೊಳ್ಳಕ್ಕೆ ಇದಕ್ಕಿಂತ ದೊಡ್ಡ ಒಂದು ಪ್ಲಾಟ್ಫಾರ್ಮ್ ನಿಮ್ಗೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಬೇರೆ ಟೈಮಲ್ಲಿ ಬಂದ್ರೆ ಪ್ರತಿ ಸೈಂಟಿಸ್ಟ್ ಅವರವ್ರ ಫೀಲ್ಡ್ ಅವರವ್ರ ಕ್ಯಾಬಿನ್ಗೆ ಹೋಗಿ ಅಥವಾ ಅವರವ್ರ ರೂಮ್ಗೆ ಹೋಗಿ ನೀವು ಕಲ್ತ್ಕೊಂಡು ಅವ್ರ ಹತ್ರ ಟೈಮ್ ತಗೊಂಡು, ಯಾಕೆಂದ್ರೆ ಅವರು ಫೀಲ್ಡ್ ಅಲ್ಲಿ ಇರ್ತಾರೆ ಮತ್ತೆ ಬೇರೆ ಕಡೆ ಓಡಾಡ್ತಿರ್ತಾರೆ, ಅದನ್ನೆಲ್ಲ ನೀವು ಟೈಮ್ ಅನ್ನು ಅಡ್ಜಸ್ಟ್ ಮಾಡಿಕೊಂಡು ಬಂದು ಹೋಗ್ಬೇಕಾಗತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ನಿಮ್ಗೆಲ್ಲ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಈ ಒಂದು ಮೂರು ದಿನದಲ್ಲಿ ನಿಮ್ಗೆಲ್ಲ ಒಂದು ಅವಕಾಶ ಸಿಗ. ಈಗ ಡೈರೆಕ್ಟರ್ ಹೇಳ್ತಾ ಇದ್ರು ಇಲ್ಲಿ ಏನೇನು ಅನು ಮಾಡಿಕೊಟ್ಟಿದ್ದಾರೆ, ಏನೇನು ಇಲ್ಲಿ ಸಿಗತ್ತೆ ನಿಮ್ಗೆ, ಪಬ್ಲಿಕೇಶನ್ಸ್ ಇರ್ಬೋದು, ಫೀಲ್ಡ್ ಟ್ರಯಲ್ಸ್ ಇರ್ಬೋದು, ಮಾಳಿಗೆಗಳು ಹಾಕಿದ್ದಾರೆ ಸ್ಟಾಲ್ಸ್ ಅಲ್ಲಿ, ಅಲ್ಲಿ ಸಾಕಷ್ಟು ಮಾಹಿತಿ ಇದೆ. ಸೊ ಇದನ್ನೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಈ ಎಲ್ಲ ಒಂದು ಕಾರ್ಯಕ್ರಮ IHR ಅಲ್ಲಿ ಏನೇನು ಒಂದು ಸಂಶೋಧನೆ ನಡೀತಿದೆ ಅದೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಈ ಮೇಲ್ದಲ್ಲಿ ಸಿಗ್ತಾ ಇದೆ. ಸೊ ಹಂಗಾಗಿ ಇದನ್ನ ಎಲ್ಲ ರೈತ ಬಾಂಧವರು, ಎಲ್ಲ ಬಿಸ್ನೆಸ್, ಬೇರೆ ರಾಜ್ಯಗಳಿಂದನೂ ಬಂದಿದ್ದಾರೆ, ಇದನ್ನ ಸದ್ವಿನಿಯೋಗ ಪಡಿಸ್ಕೋಬೇಕಂತ ನಾನು ಕೇಳ್ಕೊತೇನೆ. ಎರಡನೇದಾಗಿ ಅಪಿಡಾ, ನಾನು ಒಂದು ಅಪಿಡಾ ಸಂಸ್ಥೆಯನ್ನ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಏನು ಅಪಿಡಾ? ಅಪಿಡಾ ಅಂದಾಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಇದು ಕೇಂದ್ರ ಸರ್ಕಾರದ ವಾಣಿಜ್ಯ ಮಂತ್ರಾಲಯದ ಅಡಿಯಲ್ಲಿ ಇದು ಒಂದು 1986 ಸ್ಥಾಪನೆ ಮಾಡಿದ್ವಿ. ಇದು ಸ್ಥಾಪನೆ ಮಾಡೋ ಉದ್ದೇಶ ಏನೊಂದು, ಒಂದು ಹೆಚ್ಚೆಚ್ಚು ನಮ್ಮ ಉತ್ಪನ್ನ ಅಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ನ ಹೆಚ್ಚೆಚ್ಚು ಎಕ್ಸ್ಪೋರ್ಟ್ ಮಾಡಿ ಅದರ ಬರೋ ಲಾಭದಿಂದ ಅವರು ಲಾಭ ಕೊಟ್ಕೋಬೇಕು. ಅಂದ್ರೆ ಯಾರು ಎಕ್ಸ್ಪೋರ್ಟ್ ಮಾಡ್ತಾರೋ ಟ್ರೇಡರ್ಸ್ ಅವರು ಲಾಭ ಮಾಡಿಕೊಂಡು ರೈತರಿಗೂ ಲಾಭ ಒಂದು ಹೋಗಿ ಸೇರ್ಬೇಕು ಅಂತ ಹೇಳಿ ಈ ಉದ್ದೇಶದಿಂದ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತೀವಿ. ಇದು ಮಾಡಿದ ಕೂಡಲೇ ನಾವೇನ್ ಮಾಡಿದ್ವಿ, 3-pronged ಸ್ಟ್ರಾಟಜಿ ತರ ಮಾಡಿದ್ವಿ. ಒಂದು ಏನಂದ್ರೆ ಹೊರ ದೇಶದಲ್ಲಿ ನಮ್ಮ ಪದಾರ್ಥ ಎಷ್ಟೆಷ್ಟು ಎಕ್ಸ್ಪೋರ್ಟ್ ಮಾಡಬಹುದು, ನಾವು ಅದೇ ಪದಾರ್ಥ ಬೇರೆ ಕಂಟ್ರೀಸ್ ಇಂದ ಎಲ್ಲಿ ತಗೊಂತಾ ಇದಾರೆ, ನಾವು ಎಷ್ಟು ಅಲ್ಲಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ಈಗ ಮುಂದೆ ಎಕ್ಸ್ಪೋರ್ಟ್ ಮಾಡಬಹುದು ಅಂತ ಹೇಳಿ ಸುಮಾರು ಒಂದು 50 ಕಂಟ್ರೀಸ್ಗೆ ನಾವು ಸ್ಟಡಿ ಮಾಡಿದ್ವಿ. ಡೀಟೇಲ್ ಸ್ಟಡಿ ಮಾಡಿ ಈ ಕಂಟ್ರೀಸ್ ಅಲ್ಲಿ ನಮಗೆ ಎಲ್ಲಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ ಅಲ್ಲಿ ಕಂಟ್ರೀಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ಆ ಮುಖಾಂತರ ನಾವು ಈಗ ಒಂದು ಸ್ಟ್ರಾಟಜಿ ಏನಂತಂದ್ರೆ ಈ 50 ಕಂಟ್ರಿಯಲ್ಲಿ ನಮ್ಮ ಸ್ಟ್ರಾಟಜಿ ನಾವು ಈಗ ಮಾಡ್ತಾ ಇದೀವಿ. ಎರಡನೇದಾಗಿ ನಾವೇನ್ ಮಾಡಿದ್ವಿ, ಪ್ರೊಡಕ್ಷನ್ ಸೆಂಟರ್ ಅಂದ್ರೆ ಈಗ ಒಂದು ಕಡೆ ನಾವು ಮಾರ್ಕೆಟ್ ಇದೆ, ನಾವು ಈ ಮಾರ್ಕೆಟ್ಗೆ ನಮಗೆ ಲಭಿಸತ್ತೆ ಯಾವಾಗ ಲಭಿಸುತ್ತೆ, ಅದು ನಮಗೆ ಕ್ವಾಲಿಟಿ ಪ್ರಾಡಕ್ಟ್ಸ್, ಇಂಪೋರ್ಟರ್ಸ್ ರಿಕ್ವೈರ್ಮೆಂಟ್ ಇರೋ ಪ್ರಾಡಕ್ಟು, ಪೆಸ್ಟಿಸೈಡ್ ರೆಸಿಡ್ಯೂಸ್ ಇಲ್ಲದೆ ಇರೋ ಪ್ರಾಡಕ್ಟು, ಅದಿದ್ದಾಗ ಮಟ್ಟಿಗೆ ಆ ಕಂಟ್ರೀಸ್ ನಮ್ಮಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಾರೆ. ಸೊ ಹಂಗೆ ಬೇಕಂತಂದ್ರೆ ನಾವು ಪ್ರೊಡಕ್ಷನ್ ನ ಸ್ಟ್ರೆಂಥನ್ ಮಾಡಬೇಕಾಗುತ್ತೆ. ಪ್ರೊಡಕ್ಷನ್ ಸ್ಟ್ರೆಂಥನ್ ಮಾಡಬೇಕು ಅಂತಂದಾಗ ನಾವು ಎಲ್ಲಾ ಏರಿಯಾಗ ಹೋಗಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ನಾವೇನ್ ಮಾಡಿದ್ವಿ, ಪ್ರೊಡಕ್ಷನ್ ಕ್ಲಸ್ಟರ್ಸ್ ನ ಐಡೆಂಟಿಫೈ ಮಾಡಿದ್ವಿ. 48 ಪ್ರೊಡಕ್ಷನ್ ಕ್ಲಸ್ಟರ್ಸ್ ನ ಐಡೆಂಟಿಫೈ ಮಾಡಿ ಆ ಪದಾರ್ಥಗಳು ಎಲ್ಲಿ ನಾವು ಐಡೆಂಟಿಫೈ ಮಾಡಕ್ ಯಾವ ಕಂಟ್ರಿಗೆ ಯಾವ ಪ್ರಾಡಕ್ಟ್ ಮಾಡಬಹುದು ಅಂತ ಹೇಳಿ ಅದು ಪ್ರೊಡಕ್ಷನ್ ಸೆಲೆಕ್ಟ್ ಮಾಡಿ ಇದು ಒಂದು ಕಂಪ್ಲೀಟ್ ಒಂದು ಮ್ಯಾಟ್ರಿಕ್ಸ್ ಡೆವಲಪ್ ಮಾಡಿ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಇಂದ ಇವತ್ತು ಸ್ಟಾರ್ಟ್ ಮಾಡಿ ಇವತ್ತು ನಮ್ಮ ಟೋಟಲ್ ಎಕ್ಸ್ಪೋರ್ಟ್ಸ್ ಟೋಟಲ್ ಒಂದು 23 ಬಿಲಿಯನ್ ಎಕ್ಸ್ಪೋರ್ಟ್ಸ್ ನಾವು ಮುಟ್ಟಿದ್ದೀವಿ. ಈಗ ಅಫೇಡ ಪ್ರಾರಂಭ ಆದಾಗ 0.6 ಬಿಲಿಯನ್ ಡಾಲರ್ ಇದ್ದಿದ್ದು ಇವತ್ತು 23 ಬಿಲಿಯನ್ ಡಾಲರ್ ಹೋಗಿ ಮುಟ್ಟಿದೆ. ಬೆಂಗಳೂರಿನ ಪಶು ಸೋಂಕು ಮಾಹಿತಿ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಬಲದೇವರಾಜ್ ಗುಲಾತಿ ಅವರು ಮಾತನಾಡಿ, ರೈತರ ಆದಾಯ ಹೆಚ್ಚಿಸುವಲ್ಲಿ ಮೀನುಗಾರಿಕೆ ಮತ್ತು ಪಶುಪಾಲನೆ ಪ್ರಮುಖ ಪಾತ್ರ ವಹಿಸಿವೆ ಎಂದರು. ಸಿರಿಧಾನ್ಯಗಳ ಭೂದೃಶ್ಯ ಪ್ರಾತ್ಯಕ್ಷಿಕೆ ಉದ್ಘಾಟಿಸಿ ಮಾತನಾಡಿದವರು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ತೋಟಗಾರಿಕಾ ಉಪಮಹಾನಿರ್ದೇಶಕರಾದ ಡಾಕ್ಟರ್ ಆನಂದ್ ಕುಮಾರ್ ಸಿಂಗ್ ಅವರು. ಅವರು ಮಾತನಾಡಿ, ಕೃಷಿ ಉತ್ಪಾದನೆ ಸ್ಥಿರವಾಗಿರುವಾಗ ಬೆಳವಣಿಗೆ ದೃಷ್ಟಿಯಿಂದ ತೋಟಗಾರಿಕೆ ಕ್ಷೇತ್ರ ಹೆಚ್ಚು ಕೊಡುಗೆ ನೀಡಿದೆ ಎಂದರು. ಸೊ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್ ಇನ್ ದ ಮೈಂಡ್ಸ್ ಆಫ್ ಪ್ಲಾನರ್ಸ್ ದಟ್ ಬೇಸ್ಡ್ ಆನ್ ದಿ ಡೇಟಾ ವಿಚ್ ಇಸ್ ಮೋರ್ ಆರ್ ಲೆಸ್ ವೆರಿ ಕನ್ಸಿಸ್ಟೆಂಟ್ ಇನ್ ಫಾರ್ ದ ಲಾಸ್ಟ್ ಫ್ಯೂ ಇಯರ್ಸ್ ಅಬೌಟ್ ದಿ ಕಂಟ್ರಿಬ್ಯೂಷನ್ಸ್ ಆಫ್ ಇಂಡಿಯನ್ ಹಾರ್ಟಿಕಲ್ಚರ್ ಟು ಅಗ್ರಿಕಲ್ಚರಲ್ ಜಿಡಿಪಿ ಗ್ರೋತ್ ಇನ್ ದ ಕಂಟ್ರಿ ಅಂಡ್ ದಿಸ್ ಹ್ಯಾಸ್ ರಿಫ್ಲೆಕ್ಟೆಡ್ ಟು ಬಿ ದಿ ಮೋಸ್ಟ್ ವೈಬ್ರೆಂಟ್ ಪಾರ್ಟ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಟುಡೇ ಇಫ್ ಯು ಲುಕ್ ಇನ್ ಟು ದಿ several programs of the government of India, ministry of agriculture particularly, and the allied sectors and other ministries where they deal with the agriculture horticulture or related issues, there also the role of horticulture, their dependence on horticultural activities across the country is deserving merit, as this particular sector has a huge potential to take part either the diversification program of the ministry of agriculture or One District, One Product Program of the Government of India, Pradhan Mantri Krishi Sichai Yojana, many schemes which is launched by the ministries, horticulture is there. And when it comes to raise the income of the farmers, then horticulture, animal sciences, poultry, piggery, fishery, they contribute hugely. Recently, the ICAR, 5-6 months back, one document was prepared by the KVKs, DDG Extension, where he has listed out 75,000 farmers whose income have been doubled in the ever since this program was launched by the Government of India. In majority of the cases where the income has been doubled or more than doubled or quadrupled in many instances, where the integration of horticulture was there in their set of activities. ICAR has its commercial arm and it is called as Agri Innovate Limited. Of the total technologies which have been licensed by them, ICAR has 113 institutions and the technologies developed by them is licensed by Agri Innovate Limited. Largest number of the technologies licensed by them come from horticulture. We have 23 different institutions in the country and the largest one is from horticulture. And they expect that in time to come, in next 1 or 2 years, based on the technologies which we have received from the institutions, I think horticulture sector, horticulture SMD of the ICAR is going to continue enlisting the number of more and more number of the technologies. And I think this will continue as number one contributors in terms of the technology. Despite massive production in the food grain, 316 million tons horticultural commodities, the latest estimate says that we are going to touch 341 plus. Horticulture division of ICAR, they work on 210 different commodities representing fruits, vegetables, ornamentals, spices, plantation crops and seed spices. So the kind of diversity and the potential therein, which is there in terms of its fitness into the cropping schemes, raising the cropping intensity, crop diversification, value addition particularly, that is massive. ತೋಟಗಾರಿಕಾ ಮೇಳವನ್ನು ಉದ್ಘಾಟಿಸಿದ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಿಗಳಾದ ನರೇಂದ್ರ ಸಿಂಗ್ ತೋಮರ್ ಅವರು ದೃಶ್ಯ ಶ್ರವ್ಯ ಮಾಧ್ಯಮದ ಮೂಲಕ ಮಾತನಾಡಿ, ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ತೋಟಗಾರಿಕೆ ಪಾತ್ರ ದೊಡ್ಡದು. ಇದು ದೇಶಕ್ಕೆ ಪೋಷಣಾ ಭದ್ರತೆಯನ್ನು ಕೂಡ ನೀಡಿದೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಸಂಶೋಧನೆಗಳು ದೇಶಕ್ಕೆ 30,000 ಕೋಟಿ ರೂಪಾಯಿ ಮೌಲ್ಯದ್ದಾಗಿವೆ ಎಂದರು. ನವೀನತಮ ತಕನೀಕೋ ಬಾರೇ ಮೇ ಹಿತ ಧಾರಕೋ ಕೆ ಬೀಚ ಜಾಗರೂಕತಾ ಪೈದಾ ಕರೆಗಾ ಔರ್ ಭಾರತ ಮೇ ಬಾಗವಾನಿ ಕ್ಷೇತ್ರ ಕೋ ವೈಶ್ವಿಕ ಖಿಲಾಡಿ ಕೆ ರೂಪ ಮೇ ಬನಾನೆ ಕೆ ಲಿಯೆ ಪ್ರಸಂಸ್ಕರಣ ಔರ್ ನಿರ್ಯಾತ ಕೋ ಪ್ರೋತ್ಸಾಹನ ಕರ್ನೆ ಕಿ ಗುಂಜಾಯಿಶ್ ಕೋ ಬಢಾಯೆಗಾ ಹಮ್ ಸಬ್ ಯಹ ಬಾತ್ ಭಲಿ ಭಾಂತಿ ಜಾನತೆ ಹೈ कि हमारा देश कृषि प्रधान देश है, इसकी प्रधानता को प्राथमिकता के आधार पर रखते हुए जब हम ये सोचते हैं कि किसान की आमदनी बढ़ना चाहिए, किसान खुशहाल होना चाहिए, किसान के घर में समृद्धता आनी चाहिए और हमारा जो कृषि उत्पाद है वह देश की आवश्यकता को भी पूरा करे और दुनिया की आवश्यकता को भी पूरा करने में हम समर्थ हों, यह निश्चित रूप से समय की मांग है। और मुझे खुशी है कि IIHR देश के प्रमुख संस्थानों में से एक संस्थान जो विशेष रूप से बागवानी फसलों में बुनियादी व अप्रयुक्त अनुसंधान के लिए देश भर में जाना जाता है, यह संस्थान बहुत ही प्राथमिकता के साथ इस क्षेत्र में अपने दायित्व का निर्वहन कर रहा है। इसके लिए मैं संस्थान के सभी वैज्ञानिकों को हृदय से बहुत बहुत बधाई देता हूँ। मुझे इस बात की भी प्रसन्नता है कि हमारा ये इंस्टीट्यूट विकसित प्रौद्योगिकियां देश में लगातार बढ़ते बागवानी के क्षेत्र में सालाना 30,000 करोड़ रुपए से अधिक का योगदान दे रहा है। यह भी प्रसन्नता की बात है, संस्थान 54 बागवानी फसलों पर काम कर रहा है और विभिन्न हितधारकों के लाभ के लिए बागवानी फसलों की 300 से अधिक किस्में और संकर किस्में भी विकसित किए हैं। ये किस्में और संकर उत्तर पूर्वी राज्यों तथा विभिन्न राज्यों में काफी लोकप्रिय है। संस्थान द्वारा कटहल इमली के संरक्षक किसानों की आजीविका के साथ जैव विविधता को जोड़ना उल्लेखनीय है और इसे अन्य बागवानी फसलों में भी दोहराया जा सकता है। प्रसन्नता की बात है कि संस्थान ने विदेशी फलों की फसलों कमलम, एवोकाडो, मैंगो स्टीम, रामबूटन पर भी काम प्रारंभ किया है। निश्चित रूप से आज समय की आवश्यकता है कि कृषि उत्पादों की दृष्टि से और विशेष रूप से फल, मेवा और तिलहन, इस दृष्टि से हम काफी आयात पर निर्भर करते हैं। मैं समझता हूँ जब भारत कृषि प्रधान देश है, हमारे पास टेक्नोलॉजी है, टेक्नोलॉजी के लिए सरकार का सपोर्ट है और हमारा किसान बहुत ही गुणवान है, तो निश्चित रूप से कृषि उत्पादों पर जो इम्पोर्ट है वो निश्चित रूप से जीरो करने की हमें कोशिश करनी चाहिए। अभी चाहे वो कमलम का मामला हो, काजू का मामला हो, अन्य फल और मेवा के मामले हो, इनमें बड़ी मात्रा में आयात हो रहा है। इसको चुनौती के रूप में हमें निश्चित रूप से स्वीकार करना चाहिए और इसको हमारे इंस्टीट्यूट को इस दिशा में तेजी से काम करना चाहिए। संरक्षित खेती के तहत खरबूजे व तुरई में मधुमक्खी की सहायता से परागण ने बहुत से लोगों को प्रभावित किया है। उच्च तकनीक वाली बागवानी के लाभ के लिए इसे और बढ़ाने की जरूरत है। किसी किसी स्थान पर परागण नहीं हो पाता है, उसके कारण किसानों को बहुत नुकसान होता है और पूरी की पूरी फसल इंतजार करते ही गुजर जाती है। बीज से बाजार तक प्याज उत्पादन के लिए फार्म मशीनीकरण से जरूरतमंद किसानों को मदद मिलेगी। SBI योनो सीड पोर्टल के माध्यम से बीज एवं रोपण सामग्री की उपलब्धता सुनिश्चित करने के जो प्रयास हो रहे हैं वो निश्चित रूप से बहुत ही सराहनीय है। इससे देश के 28 राज्यों के किसानों तक उद्यान की फसलों को पहुंचाना संभव हुआ है, यह निश्चित रूप से बहुत ही अच्छा है। ಇದೇ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳ ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಯಿತು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತಂತ್ರಜ್ಞಾನಗಳನ್ನು ಬಳಸಿ ಸಾಧನೆ ಮಾಡಿರುವ ಉದ್ಯಮಿಗಳನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತಂತ್ರಜ್ಞಾನಗಳ ಒಡಂಬಡಿಕೆಗೆ ಹಲವು ಉದ್ಯಮಿಗಳೊಂದಿಗೆ ಕರಾರು ಮಾಡಿಕೊಳ್ಳಲಾಯಿತು. ತೋಟಗಾರಿಕಾ ಮೇಳದ ಕೈಪಿಡಿ ಮತ್ತು ತರಕಾರಿ ಬೆಳೆಗಳ ಕೈಪಿಡಿಗಳನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಈ ರಾಷ್ಟೀಯ ತೋಟಗಾರಿಕಾ ಮೇಳದಲ್ಲಿ

ಈ ಒಂದು ರಂಜಕವನ್ನು ಕರಗಿಸುವಂತಹ ಜೀವಾಣುಗೊಬ್ಬರವನ್ನು ಬಳಸ್ಕೋಬೇಕಾಗುತ್ತೆ. ಈ ರೈಸೋಬಿಯಂ ಜೀವಾಣುಗೊಬ್ಬರವನ್ನು ಬಳಸೋದ್ರಿಂದ ಈ ರೈಸೋಬಿಯಂ ಜೀವಾಣುಗಳು ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಸ್ಥಿರೀಕರಿಸಿ ಆ ಒಂದು ಗಿಡದ ಗಂಟುಗಳಲ್ಲಿ ಶೇಖರಣೆ ಮಾಡಿ ಆ ಒಂದು ಬೆಳೆಗೆ ಒದಗಿಸ್ತವೆ. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಅದೇ ತರಹ ಈ ರಂಜಕವನ್ನು ಕರಗಿಸುವಂತಹ ಜೀವಾಣುಗೊಬ್ಬರವನ್ನು ಬೀಜಗಳಿಗೆ ಉಪಯೋಗಿಸೋದ್ರಿಂದ ಮಣ್ಣಲ್ಲಿ ಸ್ಥಿರ ಆಗಿರುವಂತಹ ಬಂಧಿತವಾಗಿರುವಂತಹ ರಂಜಕವನ್ನು ಕರಗಿಸಿ ಬೆಳೆಗೆ ಒದಗಿಸ್ತವೆ. ನಾವು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 25 ಕಿಲೋಗ್ರಾಂನಷ್ಟು ಸಾರಜನಕ, 50 ಕಿಲೋಗ್ರಾಂನಷ್ಟು ರಂಜಕ ಮತ್ತು 25 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಈ ಉದ್ದಿನ ಕಾಳುಗಳನ್ನು ಬಿತ್ತೋದಕ್ಕಿಂತ ಮೊದಲು ಬೀಜವನ್ನು ಮುಖ್ಯವಾಗಿ ಒಂದು ರೀತಿ ಗಟ್ಟಿಗೊಳಿಸಬೇಕಾಗತ್ತೆ. ಇದಕ್ಕಾಗಿ ನಾವು ಬರ ನಿರೋಧಕ ಗುಣವನ್ನು ಹೆಚ್ಚಿಸಬೇಕು. ಇದಕ್ಕಾಗಿ 2% ಸುಣ್ಣದ ಕ್ಲೋರೈಡ್ ದ್ರಾವಣದಲ್ಲಿ 1/2 ಗಂಟೆ ನೆನೆಸಿ ಆನಂತರ ನೆರಳಿನಲ್ಲಿ ಕನಿಷ್ಠ 7 ಗಂಟೆ ಒಣಗಿಸಬೇಕಾಗತ್ತೆ. ಆನಂತರ ರೈಸೋಬಿಯಂ ಜೀವಾಣುಗೊಬ್ಬರ ಮತ್ತು ರಂಜಕವನ್ನು ಕರಗಿಸುವಂಥ ಜೀವಾಣುಗಳಿಂದ ಉಪಚರಿಸಿ ಬೀಜ ಮತ್ತು ರಸಗೊಬ್ಬರಗಳನ್ನು ಏಕಕಾಲಕ್ಕೆ ಬಿತ್ತನೆ ಮಾಡುವಂಥ ಕೂರಿಗೆಯನ್ನು ಉಪಯೋಗಿಸಿ ನಾವು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಕೂರ್ಗಿನಲ್ಲಿ ಬಿತ್ತನೆ ಮಾಡೋದ್ರಿಂದ ನಾವು ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂದರೆ 1 ಅಡಿ ಅಂತರವನ್ನು ಕಾಪಾಡ್ಕೋಬಹುದು. ಉದ್ದಿನ ಬೆಳೆನಲ್ಲಿ ಕಳೆ ನಿರ್ವಹಣೆ ಬಹಳ ಮುಖ್ಯವಾದಂಥದ್ದು. ಈ ಬೆಳೆಯನ್ನು ನಾವು ಬಿತ್ತನೆ ಮಾಡಿದ 30 ದಿನಗಳ ಒಳಗೆ ಕಳೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಪ್ರಾರಂಭದಲ್ಲಿ ಬೆಳೆಯ ಬೆಳವಣಿಗೆ ಬಹಳ ನಿಧಾನವಾಗಿರುತ್ತೆ, ಆದ್ದರಿಂದ ಕಳೆ ನಿಯಂತ್ರಣ ಮಾಡದೇ ಇದ್ದರೆ ಇಳುವರಿ ಸಾಕಷ್ಟು ಕುಂಠಿತ ಆಗುತ್ತೆ. ಆದ್ದರಿಂದ ಬಿತ್ತನೆಯಾದ 20-40 ದಿನಗಳ ಒಂದು ಹಂತದಲ್ಲಿ 2 ಸಾರಿ ಕುಂಟೆ ಹಾಯಿಸೋದ್ರಿಂದ ಕಳೆ ನಿಯಂತ್ರಣ ಮಾಡಬಹುದು. ಜೊತೆಗೆ ಈ ಭೂಮಿಯಿಂದ ತೇವಾಂಶ ಆವಿಯಾಗೋದನ್ನು ಕೂಡ ನಾವು ಈ ಅಂತರ್ಬೇಸಾಯ ಮಾಡೋದ್ರಿಂದ ತಡಿಬಹುದು. ಮುಸ್ಕಿನ ಜೋಳದ ಜೊತೆಯಲ್ಲಿ ನಾವು ಉದ್ದನ್ನು ಅಂತರ ಬೆಳೆಯಾಗಿ ಕೂಡ ಬೆಳಕೋಬಹುದು. ಅಂದರೆ 1 ಸಾಲು ಮುಸ್ಕಿನ ಜೋಳ, 1 ಸಾಲು ಉದ್ದು, ಈ ರೀತಿಯಾಗಿ ನಾವು ಬೆಳಕೋಬಹುದು. ಅಂತರ ಬೆಳೆಯಾಗಿ ಉದ್ದನ್ನು ನಾವು ಬೆಳೆದಾಗ ಪ್ರತಿ ಹೆಕ್ಟೇರ್ಗೆ 8 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜವನ್ನು ಬಳಸ್ಕೋಬೇಕಾಗತ್ತೆ. ಜೊತೆಗೆ ಈ ಉದ್ದಿನ ಬೆಳೆ ಬೆಳೆಯುವಂಥ ಮಣ್ಣಲ್ಲಿ ಸತುವಿನ ಕೊರತೆ ಏನಾದರೂ ಕಂಡುಬಂದರೆ ನಾವು ಪ್ರತಿ ಹೆಕ್ಟೇರ್ಗೆ 10 ಕಿಲೋಗ್ರಾಂನಷ್ಟು ಸತುವಿನ ಸಲ್ಫೇಟನ್ನು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಬೆರೆಸ್ಕೊಂಡು ಬಳಸಬೇಕಾಗತ್ತೆ. ಇದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಈ ಎಲೆಗಳ ಮೇಲೆ ಪೋಷಕಾಂಶಗಳ ಒಂದು ಸಿಂಪರಣೆಯನ್ನು ಮಾಡೋದ್ರಿಂದ ಹೆಚ್ಚು ಇಳುವರಿಯನ್ನು ಪಡೆಯೋದಕ್ಕೆ ಅನುಕೂಲವಾಗುತ್ತೆ. ಮುಖ್ಯವಾಗಿ ನಾವು ಹೂ ಬಿಡುವಂಥ ಸಮಯ ಅಂದರೆ ಬಿತ್ತನೆಯಾಗಿ 30-45 ದಿನಗಳ ಅಂತರದಲ್ಲಿ ಎಲೆ ಮೇಲೆ 2% ಯೂರಿಯಾ ದ್ರಾವಣ ಅಥವಾ 2% DAP ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಹೂ ಬಿಡುವಂಥ ಸಮಯದಲ್ಲಿ ಮತ್ತು ಕಾಳು ಕಟ್ಟುವಂಥ ಸಮಯದಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ಈ ಪೋಷಕಾಂಶಗಳ ಕೊರತೆಯಿಂದ ತಿರುಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ವ್ಯತ್ಯಯ ಆಗತ್ತೆ. ಇದಕ್ಕಾಗಿ ನಾವು ಈ ಒಂದು ಯೂರಿಯಾ ದ್ರಾವಣ ಅಥವಾ DAP ದ್ರಾವಣವನ್ನು ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ನಾವು ಪ್ರತಿ ಹೆಕ್ಟೇರ್ಗೆ ಬೇಕಾದಂಥ 2% DAP ದ್ರಾವಣವನ್ನು ತಯಾರು ಮಾಡೋದಕ್ಕೆ 20 ಗ್ರಾಂನಷ್ಟು DAP ಗೊಬ್ಬರವನ್ನು ಅಂದರೆ ಡೈಅಮೋನಿಯಂ ಫಾಸ್ಫೇಟ್ ಗೊಬ್ಬರವನ್ನು ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಹಿಂದಿನ ದಿನ ರಾತ್ರಿ ನಾವು ಅದನ್ನು ನೆನೆಸಿ ಮಾರನೇ ದಿನ ಬೆಳಗ್ಗೆ ತಿಳಿ ದ್ರಾವಣವನ್ನು ಬೇರ್ಪಡಿಸಿ ಸಿಂಪರಣೆಗೆ ಬಳಸ್ಕೋಬೇಕಾಗತ್ತೆ. ಅದೇ ರೀತಿ 20 ಗ್ರಾಂನಷ್ಟು ಯೂರಿಯಾವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದಾಗ ಅದು ಸುಲಭವಾಗಿ ನೀರಿನಲ್ಲಿ ಕರಗುತ್ತೆ. ಇದು 2% ಯೂರಿಯಾ ದ್ರಾವಣವಾಗುತ್ತೆ. ಈ ದ್ರಾವಣವನ್ನು ನಾವು ಸಿಂಪರಣೆಗೆ ಬಳಸ್ಕೋಬಹುದು. ಮುಖ್ಯವಾಗಿ ಉದ್ದಿನಲ್ಲಿ ಹೇನುಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇವುಗಳು ಮುಖ್ಯವಾಗಿ ಈ ಎಳೆ ಭಾಗಗಳಿಂದ ರಸವನ್ನು ಹೀರಿ ಬೆಳೆಯನ್ನು ಕುಗ್ಗಿಸ್ತವೆ. ಈ ಹೇನುಗಳ ನಿಯಂತ್ರಣಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಕ್ಲೋರೋಫೈರಿಪಾಸ್ ದ್ರಾವಣವನ್ನು ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಥ್ರಿಪ್ಸ್ ಕೀಟಗಳು ಕೂಡ ಬರ್ತವೆ. ಇವು ಚಿಗುರೆ ಎಲೆಗಳು ಮತ್ತು ಕಾಯಿಗಳಿಂದ ರಸವನ್ನು ಹೀರ್ತವೆ. ಇದರಿಂದ ಕಾಯಿಗಳು ಒಂದು ರೀತಿ ಜೊಳ್ಳಾಗ್ತವೆ. ಈ ಒಂದು ಕೀಟಗಳ ನಿಯಂತ್ರಣಕ್ಕೆ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ನಷ್ಟು ಡೈಮಿಥಿಯೇಟನ್ನು ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಕಾಯಿ ಕೊರೆಯುವಂಥ ಕೀಟನೂ ಕೂಡ ಕಂಡುಬರುತ್ತೆ. ಇದು ಮೊಗ್ಗು, ಹೂವು ಮತ್ತು ಕಾಯಿಗಳನ್ನು ತಿನ್ನುತ್ತೆ. ಈ ಒಂದು ಕೀಟದ ನಿಯಂತ್ರಣಕ್ಕೆ ನಾವು ಮಿಥೈಲ್ ಪೆರಾಥಿಯಾನ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ನಂಜು ರೋಗ ಸಾಮಾನ್ಯವಾಗಿ ಈ ಕೀಟಗಳಿಂದ ಹರಡುವಂಥ ರೋಗ. ಈ ಕೀಟಗಳ ನಿಯಂತ್ರಣ ಮಾಡಿದರೆ ನಂಜು ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಮುಖ್ಯವಾಗಿ ಈ ಎಲೆಗಳ ಮೇಲೆ ನಾವು ಹಸಿರು ಮತ್ತು ಹಳದಿ ಬಣ್ಣದ ಭಾಗಗಳನ್ನು ಉದ್ದನೆಯ ಪಟ್ಟಿಗಳನ್ನು ಕಾಣ್ತೀವಿ. ಎಲೆಗಳು ಸಣ್ಣದಾಗ್ತವೆ, ಗಿಡಗಳು ಕುಬ್ಜುವಾಗಿ ಒಣಗೋಗ್ತವೆ. ಈ ಒಂದು ಕೀಟಗಳ ನಿಯಂತ್ರಣಕ್ಕಾಗಿ ನಾವು ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ನಷ್ಟು ಡೈಮಿಥೇಟ್ ಅಥವಾ 0.5 ಮಿಲಿಲೀಟರ್ನಷ್ಟು ಪಾಸ್ಪೋಡಾನ್ ಕೀಟನಾಶಕವನ್ನು ಬೆರೆಸಿಕೊಂಡು ಈ ಒಂದು ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಅದೇ ರೀತಿ ಬೂದಿ ರೋಗದ ನಿಯಂತ್ರಣಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ ಪ್ರಮಾಣದಲ್ಲಿ ಗಂಧಕವನ್ನು ಬೆರೆಸಿಕೊಂಡು ಸಿಂಪರಣೆ ಮಾಡಬಹುದು. ಕಾರ್ಬನ್ಡೈಸಿಮ್ ಆದರೆ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಪ್ರಮಾಣದಲ್ಲಿ ಇದನ್ನು ಬೆರೆಸಿಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ.